ಆಕಾಶವಾಣಿ ಧಾರವಾಡ ನಿಮಗೋಸ್ಕರ ಅಂತಾನ ತರ್ಲಿಕ್ಕದ ವಿನೂತನ ರಸಪ್ರಶ್ನೆಯ ಕಾರ್ಯಕ್ರಮ ಪ್ರತಿ ತಿಂಗಳ 2, 3 ಹಾಗೂ 4ನೇ ಸೋಮವಾರ ರಾತ್ರಿ 8 ಗಂಟೆಗೆ. ಅಪ್ಪ ಮ್ಯಾಟ್ರಿಕ್ ಬಾರಪ್ಪ. ಏನಿಲ್ಲಪ್ಪ ಅಂದ್ರ ನಿಮ್ಮ ಮಹಾಂತ ಕೇಳೋ ಸಿನಿಮಾ ರಿಲೇಟೆಡ್ 3 ಪ್ರಶ್ನೆಗಳಿಗೆ ಉತ್ತರ ಕೊಡ್ರಿ, ನಿಮ್ಮ ಇಷ್ಟದ ಹಾಡು ಕೇಳೋ ಅವಕಾಶ ಗೆಲ್ರಿ. ಇನ್ನು ಗ್ಯಾರಂಟಿ 100% ಎಂಟರ್ಟೈನ್ಮೆಂಟ್. ಕರೆ ಮಾಡ್ರಿ, ಉತ್ತರ ಕೊಡ್ರಿ, ಹಾಡು ಕೇಳ್ರಿ. ಕಾರ್ಯಕ್ರಮ ನೋಡಿ ಸ್ವಾಮಿ.